ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 08242766633. ಮೊಬೈಲ್ 9343442488. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಯಾವುದೇ ಬೆಳೆಯನ್ನು ಚೆನ್ನಾಗಿ ಬೆಳಿಬೇಕಿದ್ರೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಮಟ್ಟದ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಅತಿ ಮುಖ್ಯ. ಸಾಮಾನ್ಯವಾಗಿ ಬೆಳೆಗಳಿಗೆ 16 ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ದೊರೆಯಬೇಕಾದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂತಹದ್ದು ಕೂಡ ಅಷ್ಟೇ ಮುಖ್ಯವಾದಂತಹ ವಿಷಯ. ಬೇರೆ ಬೇರೆ ಬೆಳೆಗಳಿಗೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳ ಪ್ರಮಾಣ ಒಂದೇ ರೀತಿ ಇರದೇ ಇರುವ ಕಾರಣ ಹಾಗೂ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಎಷ್ಟು ಗೊಬ್ಬರವನ್ನು ಕೊಡಬೇಕೆಂದು ತಿಳಿದುಕೊಳ್ಳುವುದಕ್ಕೆ ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂತಹದ್ದು ಅತಿ ಅವಶ್ಯ. ಮಣ್ಣು ಪರೀಕ್ಷೆಯನ್ನು ಮಾಡಿಸುವುದರಿಂದ ಕೆಲವೊಂದು ಉಪಯೋಗಗಳಿವೆ. ಮಣ್ಣಿನ ರಸಸಾರದ ಪ್ರಮಾಣದ ಮೂಲಕ ಮಣ್ಣು ಹುಳಿಯಾಗಿದೆಯೇ ಅಥವಾ ಕ್ಷಾರೀಯ ಮಣ್ಣು ಎಂದು ತಿಳ್ಕೊಳ್ಬಹುದು. ಬೆಳೆಗಳಿಗೆ ಬೇಕಾಗಿರುವಂತಹ ಪ್ರಧಾನ, ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಕೊರತೆಯನ್ನು ತಿಳ್ಕೊಂಡು ವೈಜ್ಞಾನಿಕವಾಗಿ ರಸಗೊಬ್ಬರಗಳ ಮುಖಾಂತರ ಅವುಗಳನ್ನು ನೀಡಬಹುದು. ಮಣ್ಣಿನ ಭೌತಿಕ ಗುಣಗಳಿಂದ ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ, ರಚನೆ, ಸಾಂದ್ರತೆಯನ್ನು ತಿಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಬಹುದು. ಮಣ್ಣು ಪರೀಕ್ಷೆ ಕ್ರಮಗಳನ್ನು ಸಾಮಾನ್ಯವಾಗಿ 4 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಮಣ್ಣಿನ ಮಾದರಿಗಳ ಸಂಗ್ರಹಣೆ ಮಾಡುವಂತಹದ್ದು, ಮಣ್ಣಿನ ಮಾದರಿಯ ವಿಶ್ಲೇಷಣೆ ಮಾಡುವಂತಹದ್ದು ಎರಡನೇ ಹಂತ, ಗೊಬ್ಬರಗಳ ಶಿಫಾರಸು ಮಾಡುವಂತಹದ್ದು ಹಾಗೂ ಸಲಹೆಯನ್ನು ನೀಡುವಂತಹದ್ದು, ಹಾಗೆ ಹುಳಿ, ಸವಳು ಮತ್ತು ಕ್ಷಾರೀಯ ಮಣ್ಣುಗಳಾದರೆ ಅವುಗಳ ಸುಧಾರಣೆ ಮಾಡುವಂತಹದ್ದು 4ನೇ ಕ್ರಮ. ಮಣ್ಣಿನ ಮಾದರಿಗಳನ್ನು ತೆಗೆಯುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ಜಮೀನಿನ ನಕ್ಷೆ, ತೆಗೆಯುವುದಕ್ಕೆ ಕಾಗದ, ಸಲಿಕೆ ಅಥವಾ ಹಾರೆ, ಮಾದರಿ ಚೀಲಗಳು, ಕೈಬುಟ್ಟಿ, ಮಣ್ಣು ಹರಡುವುದಕ್ಕೆ ಪೇಪರ್, ಪೆನ್ಸಿಲ್, ಮಾಹಿತಿ ಪತ್ರ ಇವೆಲ್ಲವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಮಣ್ಣು ಪರೀಕ್ಷೆಗೆ ಸುಮಾರು 1/2 ಕಿಲೋದಷ್ಟು ಮಣ್ಣು ಮಾತ್ರ ಬೇಕಾಗುವುದರಿಂದ ಕ್ಷೇತ್ರದ ಎಲ್ಲ ಭಾಗವನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯನ್ನು ತೆಗೆಯುವಂತಹದ್ದು ಅತಿ ಅವಶ್ಯಕ. ಸಾಮಾನ್ಯವಾಗಿ ಸಣ್ಣ ಜಮೀನಿನಲ್ಲಿ 5-10 ಎಕರೆ ಇರುವಂತಹ ಪ್ರದೇಶವಾಗಿದ್ದರೆ ಒಂದೊಂದು ಕಡೆ ಸಾಗುವಳಿ ಮಾಡ್ತಾ ಇದ್ದರೆ ಬೇರೆ ಬೇರೆ ಮಾದರಿಯನ್ನು ತೆಗೆಯಬೇಕಾಗ್ತದೆ. ದೊಡ್ಡ ಜಮೀನಿನಲ್ಲಿ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲದೇ ಇದ್ದಲ್ಲಿ ಒಂದು ಮಾದರಿಯನ್ನು ತೆಗೆದು ಪರೀಕ್ಷೆಗೆ ಕಳುಹಿಸಬಹುದು. ಮಣ್ಣಿನ ಗುಣಧರ್ಮದಲ್ಲಿ ಬದಲಾವಣೆ ಏನಾದರೂ ಇದ್ದರೆ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಸಂಗ್ರಹಿಸುವಂತಹ ವಿಧಾನ ಈ ರೀತಿಯಾಗಿದೆ. ಮಣ್ಣು ಮಾದರಿ ತೆಗೆಯುವುದಕ್ಕಿಂತ ಮುಂಚೆ ಒಂದು ಸಾರಿ ಜಮೀನಿನಲ್ಲಿ ಸುತ್ತಾಡಿ ಅದರ ನಕ್ಷೆಯನ್ನು ತೆಗೆಯಬೇಕು. ನಂತರ ಜಮೀನಿನ ಅಳತೆಯ ಮೇರೆಗೆ ಅಲ್ಲಲ್ಲಿ ಅಂಕುಡೊಂಕಾದ ರೀತಿಯಲ್ಲಿ ಗುರುತನ್ನು ಮಾಡಿಕೊಂಡು ಸುಮಾರು 15-20 ಮಾದರಿಗಳನ್ನು ತೆಗೆಯಬೇಕಾಗ್ತದೆ. ಅದರಿಂದ ವಿ ಆಕಾರದ 1 ಅಂಗುಲ ಇಂಚಿನ ಮಣ್ಣನ್ನು ವಾರ್ಷಿಕ ಬೆಳೆಗಳಾದಲ್ಲಿ ಸುಮಾರು 25 ಸೆಂಟಿಮೀಟರ್ ಮತ್ತು ಬಹುವಾರ್ಷಿಕ ಬೆಳೆಗಳಾಗಿದ್ದಲ್ಲಿ 45 ಸೆಂಟಿಮೀಟರ್ ಆಳದವರೆಗೆ ಸಂಗ್ರಹಿಸಬೇಕಾಗ್ತದೆ. ಈ ರೀತಿ ಸಂಗ್ರಹಿಸಿದ 15-20 ಮಾದರಿಗಳನ್ನು ಒಂದು ಕಡೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಸ, ಕಡ್ಡಿ, ಹುಲ್ಲು ಮತ್ತು ಸಣ್ಣ ಕಲ್ಲುಗಳನ್ನು ಆರಿಸಿ ಬೇರ್ಪಡಿಸಬೇಕು. ಈ ಮಣ್ಣನ್ನು ತೆಳುವಾದಂತಹ ಒಂದು ಹಾಳೆಯ ಮೇಲೆ ಹರಡಿ ಬೆರಳಿನಿಂದ ಸಮನಾಗಿ 4 ಭಾಗಗಳನ್ನಾಗಿ ಮಾಡಿಕೊಳ್ಬೇಕು. ವಿರುದ್ಧ ದಿಕ್ಕಿನ 2 ಭಾಗದ ಮಣ್ಣನ್ನು ತೆಗೆದುಹಾಕಿ ಉಳಿದ ಮಣ್ಣನ್ನು ಮತ್ತೆ ಸೇರಿಸಿ ಮೊದಲಿನ ಹಾಗೆ ಅವುಗಳನ್ನು ಮಿಶ್ರಣ ಮಾಡಬೇಕು. ಸುಮಾರು 1/2 ಕಿಲೋದಷ್ಟು ಮಣ್ಣು ಉಳಿಯುವವರೆಗೆ ಈ ಹಂತವನ್ನು ಮುಂದುವರಿಸಬೇಕಾಗ್ತದೆ. ಈ ಮಣ್ಣಿನ ಮಾದರಿಯಲ್ಲಿ ತೇವಾಂಶ ಇದ್ದಲ್ಲಿ ನೆರಳಿನಲ್ಲಿ ಅವುಗಳನ್ನು ಒಣಗಿಸಬೇಕು. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸುವುದಕ್ಕಾಗಿ 7-8 ಅಂಗುಲ ಉದ್ದ ಹಾಗೂ 4 ಅಂಗುಲ ಅಗಲದ ಬಟ್ಟೆಯ ಚೀಲದಲ್ಲಿ ಇಲ್ಲವೇ ಸೂಕ್ತ ಅಳತೆಯ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಚೀಲದೊಳಗಡೆ ಕೆಲವೊಂದು ವಿವರವನ್ನು ಇರುವಂತಹ ಚೀಟಿಯನ್ನು ಇಡಬೇಕಾಗ್ತದೆ. ಗುರುತಿನ ಚೀಟಿಯಲ್ಲಿ ಇರಬೇಕಾಗಿರುವಂತಹ ವಿಷಯಗಳು ಅಂತಂದರೆ ರೈತರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಸರ್ವೆ ನಂಬರ್, ಹಿಂದೆ ಬೆಳೆದಿರುವಂತಹ ಬೆಳೆ, ಮುಂದೆ ಬೆಳೆಯುವುದಕ್ಕೆ ಇಚ್ಛಿಸುವಂತಹ ಬೆಳೆ, ಹಿಂದಿನ ಬೆಳೆಗೆ ಉಪಯೋಗಿಸಿರುವಂತಹ ರಸಗೊಬ್ಬರ ಮತ್ತು ಆ ಬೆಳೆಯ ಇಳುವರಿ, ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ಚೀಟಿಯನ್ನು ಹಾಕಬೇಕಾಗ್ತದೆ. ಚೀಟಿಯನ್ನು ಬರೀಬೇಕಿದ್ರೆ ಪೆನ್ಸಿಲ್ನಲ್ಲಿ ಬರೆಯುವಂತಹದ್ದು ಒಳ್ಳೆಯದು. ಗದ್ದೆಗಳಲ್ಲಿ ಅಥವಾ ತೋಟದಲ್ಲಿ ಡೊಂಕು ಡೊಂಕಾದ ಅಥವಾ ಜಿಗ್ಜ್ಯಾಗ್ ರೂಪದಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಬೇರೆ ಮಣ್ಣು ಮಾದರಿ ಇದ್ದಲ್ಲಿ ಬೇರೆ ಬೇರೆ ಮಾದರಿಯನ್ನು ತೆಗಿಬೇಕು. ಮಣ್ಣು ಮಾದರಿಗಳನ್ನು ತೆಗಿಬೇಕಿದ್ರೆ ಕೆಲವೊಂದು ಅಂಶವನ್ನು ಗಮನಿಸಬೇಕು. ಕೆಲವೊಂದು ಸ್ಥಳಗಳಲ್ಲಿ ಈ ಮಣ್ಣು ಮಾದರಿಯನ್ನು ತೆಗಿಬಾರದು. ಅಂತಹ ಸ್ಥಳಗಳು ಅಂತಂದರೆ ಬದುವಿನ ಹತ್ತಿರ, ನೀರು ನಿಂತಿರುವಂತಹ ಜಾಗ, ನೆರಳು ಇರುವಲ್ಲಿ ಗೊಬ್ಬರದ ಗುಂಡಿಯ ಹತ್ತಿರ ಗೊಬ್ಬರ ಸೇರಿಸಿದ ಗದ್ದೆ ಅಥವಾ ತೋಟದಿಂದ ಮಣ್ಣು ಮಾದರಿಯನ್ನು ತೆಗಿಬಾರದು. ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮೂರು ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ NPK ಇವುಗಳಲ್ಲದೆ ಲಘು ಪೋಷಕಾಂಶಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಬಹುದು. ಇವುಗಳ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ ಫಲವತ್ತತೆ, ಮಧ್ಯಮ ಹಾಗೂ ಅಧಿಕ ಫಲವತ್ತತೆ ಎಂದು ವಿಂಗಡಿಸಲಾಗುತ್ತದೆ. ರಸಸಾರ 6.3 ಕಡಿಮೆ ಇದ್ದರೆ ಅದು ಹುಳಿ ಮಣ್ಣು, 6.3-8.3 ಇದ್ದರೆ ಅದು ತಟಸ್ಥ ಮಣ್ಣು, 8.3 ಜಾಸ್ತಿ ರಸಸಾರ ಅಥವಾ PH ಇದ್ದರೆ ಅದು ಕ್ಷಾರೀಯ ಮಣ್ಣು, ಲವಣಾಂಶ 1 ಕಡಿಮೆ ಇದ್ದರೆ ಅದು ಸಾಮಾನ್ಯ, 1-2 ಇದ್ದರೆ ಅದು ಅಪಾಯಕಾರಿ ಹಾಗೂ 2 ಜಾಸ್ತಿ ಇದ್ದರೆ ಅದು ಹಾನಿಕಾರಕ ಅಂತ ತಿಳ್ಕೋಬಹುದು. ಸಾವಯವದ ಇಂಗಾಲ 0.5 ಕಡಿಮೆ ಇದ್ದರೆ ಅದು ಕಡಿಮೆ ತಿಳ್ಕೋಬೇಕು, 0.5-0.75 ಇದ್ದರೆ ಅದು ಮಧ್ಯಮ, 0.75 ಹೆಚ್ಚಿದ್ರೆ ಅದು ಅಧಿಕ ಎಂದು ತಿಳ್ಕೋಬಹುದು. ದೊರೆಯುವಂತಹ ರಂಜಕ ಪ್ರತಿ ಹೆಕ್ಟೇರ್ಗೆ 22.5% ಅದು ಕಡಿಮೆ, 22.5-55 kg ಅದು ಮಧ್ಯಮ, 55 ಹೆಚ್ಚಿದ್ರೆ ಅದು ಅಧಿಕ ಅಂತ ತಿಳ್ಕೋಬಹುದು. ಪೊಟ್ಯಾಶ್ ಕೂಡ ಹಾಗೆ 125 kg ಪ್ರತಿ ಹೆಕ್ಟೇರ್ಗೆ ಇದ್ರೆ ಅದು ಕಡಿಮೆ, 125-300 kg ಇದ್ರೆ ಅದು ಮಧ್ಯಮ, 300 ಜಾಸ್ತಿ ಇದ್ರೆ ಅದು ಅಧಿಕ ಎಂದು ತಿಳ್ಕೋಬಹುದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸಮಸ್ಯಾತ್ಮಕ ಮಣ್ಣುಗಳಾದ ಹುಳಿ ಮಣ್ಣಿಗೆ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಸುಣ್ಣವನ್ನು ಸೇರಿಸಬೇಕಾಗ್ತದೆ. ಕ್ಷಾರೀಯ ಮಣ್ಣಾಗಿದ್ದಲ್ಲಿ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಜಿಪ್ಸಮ್ ಲವಣವನ್ನು ಸೇರಿಸಬೇಕಾಗ್ತದೆ. ಪೋಷಕಾಂಶದ ಫಲವತ್ತತೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತಹ ರಾಸಾಯನಿಕ ಗೊಬ್ಬರಗಳ ಪ್ರಮಾಣದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಪೋಷಕಾಂಶಗಳು ಮಧ್ಯಮ ಫಲವತ್ತತೆಗೆ ಸೇರಿದ್ದಲ್ಲಿ ಶಿಫಾರಸಿನಲ್ಲಿ ಯಾವುದೇ ರೀತಿಯ ಬದಲಾವಣೆಯ ಅವಶ್ಯಕತೆ ಇರುವುದಿಲ್ಲ. ಕಡಿಮೆ ಅಥವಾ ಹೆಚ್ಚು ಫಲವತ್ತತೆಯಾಗಿದ್ದಲ್ಲಿ ಗೊಬ್ಬರದ ಪ್ರಮಾಣದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹಾಗೆಯೇ ಮಣ್ಣು ಪರೀಕ್ಷೆಯಲ್ಲಿ ಮಣ್ಣಿನಲ್ಲಿರುವ ಲಘು ಪೋಷಕಾಂಶಗಳ ಪ್ರಮಾಣ ಕೂಡ ಗೊತ್ತಾಗ್ತದೆ. ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಏನಾದರೂ ಕಂಡು ಬಂದರೆ ಶಿಫಾರಸು ಮಾಡಿದ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಮಣ್ಣಿನೊಂದಿಗೆ ಸೇರಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 7:00. ಇನ್ನು ಮುಂದೆ ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದಿಂದ.

ವ್ಯವಸಾಯ ಮಾಡಿದ್ರೆ ಯಾವ ಕೆಲಸ ಹೋದ್ರೇನೆ ಯಾರು ಏನೇ ಮಾಡಿದ್ರೇನು ಎಲ್ಲರಿಗೆ ಹೊಟ್ಟೆಗೆ ಆಹಾರ ಸಿಕ್ಕೇ ಸಿಗುತ್ತೆ. ಒಬ್ಬ ರೈತ ಆದವನು ಮೊದಲು ಮಾಡೋದು ತನ್ನ ಮನೆಗೆ ಆಹಾರ ಇದೆಯೋ ಇಲ್ವೋ ಅಂತ ನೋಡೋದಿಲ್ಲ, ಎಲ್ಲರ ಮನೆಗೆ ಆಹಾರ ಇದೆಯೋ ಇಲ್ವೋ ಅಂತ ನೋಡಿ ತನ್ನ ಭೂಮಿಯನ್ನು ಉಳ್ತಾನೆ. ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಸ್ಥಾಪಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ. ಇದರಲ್ಲಿ ಯಾರು ರೈತರು ಇರ್ತಾರೆ ಅವ್ರ ಅಕೌಂಟಿಗೆ 2,000 ರೂಪಾಯಿ ಹಾಕ್ತಾರೆ. ಅವ್ರ ಮನೆಗೆ ಅವ್ರ ಹೊಟ್ಟೆಗೆ ಹಿಟ್ಟಿದೆಯೋ ಇಲ್ವೋ ಅವ್ರಿಗೆ ಗೊತ್ತಿರಲ್ಲ. ಹೊಟ್ಟೆಗೆ ಹಿಟ್ಟಾಗಷ್ಟಾದರೂ ಆಹಾರಗಳನ್ನ ತಗೋಬೋದು, ಅದಕ್ಕೆ 2,000 ರೂಪಾಯಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ರೇಷನ್ಗಳು ಕೊಡ್ತಾರೆ, ಅದರಿಂದನೇ ಹೆಲ್ಪ್ ಆಗುತ್ತೆ. ಸ್ವಲ್ಪ ಅವ್ರ ಮನೆ ಕಡೆಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಈ ರೀತಿ ಪ್ರಧಾನ ಮಂತ್ರಿ ಅವರು ಈ ಯೋಜನೆಯನ್ನು ಕಾರ್ಯಾಚರಣೆಯಲ್ಲಿ ತಂದಿದ್ದಾರೆ. ಕೃಷಿ ಯಾಂತ್ರೀಕರಣ ಯೋಜನೆ ಅಂದರೆ ನಿಮಗೆ 2 ಎಕರೆ ಇದೆ ಅಂತ ಇಟ್ಕೊಳ್ಳಿ, 2 ಎಕರೆ ಇದ್ದವ್ರಿಗೆ ನಾವು ಟ್ರ್ಯಾಕ್ಟ್ರಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬ ರೈತ ಒಂದು 1/2 ಎಕರೆ ಇದೆ ಅಂದರೆ ಅವನ ಮನೆಗೆ ಮಾತ್ರ ದುಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಒಂದು 2 ಎಕರೆ ಇದೆ ಅಂದರೆ ಮನೆಗೆ ದುಡ್ದು ವ್ಯಾವಹಾರಿಕವಾಗೂ ಕೊಡ್ಬೋದು ಅಲ್ವಾ. ಆಗ ಕೊಡ್ತಾನೆ ಅಂದರೆ ಆ ನಿಟ್ಟಿನಲ್ಲಿ ಅವನಿಗೆ ಒಂಥರ ಛಲ ಇರುತ್ತೆ, ನಾನು ದುಡಿತೀನಿ ಗುರು, ನಾನು ದುಡ್ದು ಸಂಪಾದಿಸ್ತೀನಿ, ಸಾಲನ ತೀರಿಸ್ತೀನಿ ಅನ್ನೋ ನಂಬಿಕೆ ಇರುತ್ತೆ. ಆ ನಂಬಿಕೆ ಇರಬೇಕು ಅನ್ನೋ ಉದ್ದೇಶದಿಂದ 2 ಎಕರೆ ಜಾಗ ಇದ್ರೆ ಮಾತ್ರ ಟ್ರ್ಯಾಕ್ಟ್ರಿ, ಇಲ್ಲದಿದ್ರೆ ಇತರ ಉಪಕರಣಗಳನ್ನು ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದಿಂದ ಆದೇಶ ಮಾಡಿರೋದೇ ಹೊರತು ಬೇರೆ ರೀತಿ ಅಲ್ಲ. ಅದ್ ಬಿಟ್ರೆ ಕರ್ನಾಟಕ ಸರ್ಕಾರವು ಕರ್ನಾಟಕ ರೈತ ಸುರಕ್ಷಿತ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಮಾಡಿರೋದು. ಇದು ಪ್ರಧಾನ ಮಂತ್ರಿ ಅವರು ಹೇಳಿರೋದು. ಈಗ ಧಾನ್ಯಗಳು ಯಾವ ರೀತಿ ಎಲ್ಲ ಆದ್ರೂ ಸರಿ, ಈಗ ಮಳೆ ಬಂತು, ಸಡನ್ ಆಗಿ ಬಿರುಗಾಳಿ ಬಂತು, ಅದು ಇದರಿಂದ ಗಾಳಿ ಜಾಸ್ತಿ ಬೀಸ್ತು, ಮಿಂಚೊಡಿತು, ಆ ಥರ ಆದಾಗ ಎಲ್ಲರ ಬೆಳೆಗಳು ನಾಶ ಆಗೋಯ್ತು. ಈಗ ಬೆಳೆಗಳು ನಾಶ ಆದ್ಮೇಲೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಧನ ಕೊಟ್ಟರೆ ಮುಂದೆ ರೈತರಿಗೆ ಒಂದು ನಂಬಿಕೆ ಬರುತ್ತೆ, ಇಲ್ಲ ಕಣಪ್ಪ ನಾನು ಈಗ ನಷ್ಟ ಅನುಭವಿಸಿದ್ದೀನಿ ಮುಂದೆ ಹೆಂಗೆ ಮಾಡೋದು ಅನ್ನೋ ಅವರಿಗೆ ಯಾವುದೇ ರೀತಿಯ ಮನೋಭಾವನೆ ಇರಲ್ಲ. ಇಲ್ಲ ನಮ್ಮ ಗೌರ್ಮೆಂಟು ನಂಗೆ ಸಪೋರ್ಟ್ ಮಾಡ್ತಾರೆ, ನಾನು ಆ ಮುಂದೆ ನಾನು ಏನೇ ಕಷ್ಟ ಆದರೂ ಸರಿ ನಷ್ಟ ಆದರೂ ಸರಿ ನಾನು ಮಾಡ್ತೀನಿ ಅನ್ನೋ ಮನೋಭಾವನೆ ಅವ್ರಿಗಿರುತ್ತೆ. ಆ ರೀತಿ ಮನೋಭಾವನೆ ಬರಲಿ ಅನ್ನೋದಕ್ಕೆ ಯಾವುದೇ ರೀತಿಯಾದ ಲಾಸ್ಗಳು ಆದ್ರೂ ಸಹ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ದೃಷ್ಟಿಕೋನದಿಂದ ನಮ್ಮ ಗೌರ್ಮೆಂಟು ರೈತರ ಪರವಾಗಿ ನಿಂತಿದೆ. ಬೀಜಗಳ ಪೂರೈಕೆ ಯೋಜನೆ ಇದಂದರೆ ಈಗ ಯಾವುದೇ ರೀತಿಯಲ್ಲಿ ತಾಲೂಕು ಪಂಚಾಯತಿಗಳಾಗಲಿ ಯಾವುದೇ ಪಂಚಾಯತಿಗಳಲ್ಲಾಗಲಿ ರೈತರುಗಳಾಗಿ ನಾವು ಈ ರೀತಿ ಮಾಡ್ತಿದ್ದೀವಿ, ನಮಗೆ ಈ ರೀತಿ ನಾವು ಬೆಳೆ ಬೆಳಿಬೇಕಂತ ಅನ್ಕೊಂಡಿದ್ದೀವಿ, ಅದರಿಂದ ನಿಮ್ಗೆ ಒಂಚೂರು ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳಿದರೆ ಸರ್ಕಾರದ ಸಹಾಯದಿಂದನೇ ಆದಷ್ಟು ಕಮ್ಮಿ ಬೆಲೆಗೆ ಬೀಜಗಳನ್ನು ಅವ್ರಿಗೆ ಕೊಡ್ತಾರೆ. ಇದರಿಂದ ನೀವು ಮಾಡಿ ಅದಾದ್ಮೇಲೆ ನೀವು ವ್ಯಾವಹಾರಿಕವಾಗಿಯೂ ಆದರೂ ಉಪಯೋಗಿಸ್ಕೊಳ್ಳಿ ಅಥವಾ ನಿಮ್ಮ ಮನೆಗಾದರೂ ಉಪಯೋಗಿಸ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆರೈಸ್ತಾರೆ. ಈ ರೀತಿಯಲ್ಲಿ ಸರ್ಕಾರವು ಎಲ್ಲ ರೈತರಿಗೆ ಬೆಂಬಲವಾಗಿ ನಿಂತಿದೆಯೇ ಸಹ ಉದಾಸೀನ ಮಾಡೋದ್ರಿಂದ ನಾವು ಉದಾಸೀನ ಆಗಿರ್ತಾರಲ್ಲ ರೈತರುಗಳು ಹೇಳೋದಿಷ್ಟೇ, ಅವ್ರು ಯಾವುದೇ ರೀತಿಯ ಸಲಹೆಗಳನ್ನು ತಗೊಳ್ಳಲ್ಲ. ಇಲ್ಲ ಗುರು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ನಷ್ಟ ಆದಾಗ ಗೌರ್ಮೆಂಟ್ ಸೈಡ್ ಅವರು ಯಾವುದೇ ರೀತಿ ಅಪ್ಲಿಕೇಶನ್ಗಳಾಗಲಿ ಅದು ಯಾವುದು ಏನು ಹಾಕಿರಲ್ಲ, ಸುಮ್ಮನೆ ಈಗ ನಂಗೆ ಸರ್ಕಾರ ಏನು ಮಾಡಿಕೊಟ್ಟಿಲ್ಲ, ಅವ್ರು ಕೇಳಿರೋದೇ ಇಲ್ಲ. ಕೇಳಿದರೆ ಸರ್ಕಾರ ಮಾಡಿಕೊಡುತ್ತೆ, ವಿನಃ ಕೇಳದೇ ಇದ್ದರೆ ಯಾರು ಬಂದು ಮಾಡಿಕೊಡಲ್ಲ ಅನ್ನೋ ಉದ್ದೇಶದಿಂದ ಇಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರವು ಇಲ್ಲಿ ಆಯೋಜಿಸಿದೆ. ಈ ಎರಡು ಮಾತನಾಡಲು ನನಗೆ ಇಲ್ಲಿ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ರೈತರಿಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಂತಹ ರಕ್ಷಿತ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದುವರಿದಂತೆ ಮಣಿಕುಮಾರ್ ಅವರು ರೈತರ ಬಗ್ಗೆ ವಿಚಾರವನ್ನ ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕುಮಾರ್. ನಾನು ಪ್ರಥಮ ಕಂಪ್ಯೂಟರ್ ಸೈನ್ಸ್ MSc ಪ್ರಸಂಗ ಮಾಡುತ್ತಿದ್ದೇನೆ. ನಾನು ಇಂದು ಕೇಂದ್ರ ಸರ್ಕಾರವು ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳಲ್ಲಿ ಒಂದಾದ ಮಣ್ಣಿನ ಸತ್ವ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಮೊದಲಿಗೆ ಮಣ್ಣಿನ ಸತ್ವವನ್ನು ಹೆಚ್ಚಿಸಬೇಕಂದರೆ ಮಣ್ಣಿನ ಆರೋಗ್ಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳುವುದು ಮುಖ್ಯ ಆಗಿರುತ್ತೆ. ಮಣ್ಣಿನ ಆರೋಗ್ಯ ಯಾವ ರೀತಿ ಇದೆ ಅಂತ ತಿಳ್ಕೋಬೇಕು ಅಂದರೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡಬೇಕು. ಆ ಮಣ್ಣಿನ ಪರೀಕ್ಷೆ ಮಾಡುವುದರ ಬಗ್ಗೆ ನಾನು ಸ್ವಲ್ಪ ಇವತ್ತು ವಿಚಾರವನ್ನು ಮಂಡಿಸಲಿದ್ದೇನೆ. ಮೊದಲಿಗೆ ಎರೆಹುಳು ರೈತನ ಮಿತ್ರ ಎಂದು ಹೇಗೆ ಕರೀತಾರೋ ಹಾಗೆ ಮಣ್ಣು ಕೂಡ ರೈತನ ಕಣ್ಣು ಇದ್ದಂತೆ ಅಂತ ಹೇಳಲು ನಾನು ಇಚ್ಛೆಪಡ್ತೀನಿ. ಮನುಕುಲಕ್ಕೆ ಸೃಷ್ಟಿಯು ಕೊಟ್ಟಿರುವ ಕೊಡುಗೆಗಳಲ್ಲಿ ಮಣ್ಣು ಕೂಡ ಒಂದು ಅತ್ಯಮೂಲ್ಯವಾದದ್ದು ಎಂದು ಹೇಳುತ್ತೇನೆ. ಇತರೆ ಜೀವಿಗಳಂತೆ ಮಣ್ಣು ಕೂಡ ಜೀವಿಗಳನ್ನು ಹೊಂದಿದೆ. ಇದರ ಅರಿವಿಲ್ಲದೆ ಮನುಷ್ಯರು ಮಣ್ಣಿನಲ್ಲಿ ವ್ಯವಸಾಯ ಮಾಡುವ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ತೊಂದರೆ ಮಾಡಿ